ಅದಕ್ಕೂ ವಾಸನ ಎಲ್ಲಕ್ಕ ಅದು ಕರೆಕ್ಟ್ ಇದೆ. ಈ ಕೃಷಿ ಮಾಡುವಂತ ವೆರೈಟಿ ಅಥವಾ ತಳಿಗಳು ಯಾವ್ದೆಲ್ಲ ಇದೆ? ಈಗ ಪನ್ನೀರ್ ಒಂದ ಆಯ್ತು, ಪನ್ನೀರ್ ಬುಲೋಟ್ ಇದೆ ಸರ್. ಬುಲೋಟ್ ಅಂದ್ರೆ ಏನು? ಬುಲೋಟ್ ಅಂದ್ರೆ ಅದು ಈ ತರ ಗೋಲ ಉದ್ದಕ್ಕೆ ಬರ್ತದೆ ಸರ್, ಅದು ಒಂದು ಬರ್ತದೆ. ಮತ್ತೆ ಡಚ್ ಅಂತ ಇದೆ ಸರ್, ಡಚ್ ಅಂದ್ರೆ ಅದು ರೌಂಡ್ ಆಗ್ತದೆ ಸರ್ ಅಲ್ಲಿ, ಹಿಂಗ ಗುಲಾಬ್ನಲ್ಲಿ ಹಿಂಗ್ ಬಿಟ್ಟರು ಹಿಂಗ್ ರೌಂಡ್ ಆಗ್ತದೆ, ರೌಂಡ್ ಆಗ್ತದೆ. ಮತ್ತೊಂದಿದೆ ಸರ್ ಬಟನ್ ಅಂತಿದೆ, ಅದು ಇಷ್ಟೇ ಇರ್ತದೆ ಸರ್, ಸಣ್ಣದ ಬಟನ್ ಪ್ಲೇ ಇರ್ತದೆ ಅಷ್ಟೇ ಇರ್ತದೆ ಸರ್. ಇದರಲ್ಲಿ ನಾಲ್ಕೈದು ವೆರೈಟಿ ಇದೆ ಸರ್. ಹೆಚ್ಚು ಬೆಳೆಸಲಿಕ್ಕೆ ಈ ರೀತಿ ಕೃಷಿ ಮಾಡಲಿಕ್ಕೆ ಯಾವ್ದು ನೀವು ಹೇಳಿದಾಗೆ ಪನ್ನೀರ್ ಒಳ್ಳೇದ? ನಮ್ಮ ಅನುಭವ ಪ್ರಕಾರ ಪನ್ನೀರ್ ಒಳ್ಳೇದು ಸರ್. ಅದಕ್ಕೆ ಏನಾದ್ರೆ ಜಾಸ್ತಿ ರೋಗ ಬರಂಗಿಲ್ಲ, ಅದಕ್ಕೆನ್ನ ಡೈಲಿ ಮಾಲ್ ಬರ್ತದೆ ಸರ್, ಅದಕ್ಕೆ ಏನು ಆಗಂಗಿಲ್ಲ, ಖರ್ಚು ಕಡಿಮೆ, ಖರ್ಚು ಕಡಿಮೆ. ಅದಕ್ಕೆ ಸರಿ ಇದೆ, ಒಂದ್ ಸಲ ದಿವಸ ಕಡಿಲಿ ಅಂದ್ರೆ ಎಣ್ಣೆ ದಿವಸ ಕಡಿಲೇಬೇಕು. ಇದ್ರ ಡಚ್ ಅದು ಕಡಿಬೇಕಂದ್ರೆ ಎರಡು ದಿವಸ ಬೇಕು, ಮಗ್ ಬರ್ಲಾಕ್ ಒಂದ್ ದಿವಸ ಬೇಕು, ಒಂದ್ ದಿವಸ ಹೂ ಬಿಡಬೇಕು, ಒಂದ್ ದಿವಸ ಬಿಚ್ಚಲಾಗಬೇಕು, ಮೂರ್ನಾಲ್ಕು ದಿವಸ ಹೋಗ್ತದೆ ಸರ್. ಇದು ದಿನನಿತ್ಯ ಬರ್ತಾ ಇರ್ತದೆ ಸರ್. ಹನುಮಂತ ರೆಡ್ಡಿ ಅವರು, ನಮ್ಮ ರೈತರಿಗೆ ಏನಿರ್ತದೆ ಅಂದ್ರೆ ಈ ಗುಲಾಬಿ ಹೂವು ಅಥವಾ ಯಾವುದೇ ಹೂವಿನ ಕೃಷಿ ಮಾಡಬೇಕಾದ್ರೆ ನೀರು ಹೆಚ್ಚಬೇಕು, ಗೊಬ್ಬರ ಸಾಕಾಣಿಕೆ ಬಹಳ ಕಷ್ಟ ಅಂತ ಇದೆ. ನೀವು ಹೇಳೋ ಪ್ರಕಾರ ಇದು ಬಹಳ ಸುಲಭ ಸುಲಭ ಸುಲಭ ಸರ್. ಈಗ ತುಂಬಾ ಜಾಗನೂ ಬೇಕಾಗಿಲ್ಲ, ಜಾಗನೂ ಬೇಕಾಗಿಲ್ಲ, ದಿನ ಜಾಗನೂ ಬೇಕಾಗಿಲ್ಲ ಸರ್. ದಿನನಿತ್ಯ ಅಂತೂ ಬಿಡುವಂತ ಅವಶ್ಯಕತೆ ಈ ಪನ್ನೀರಕ್ಕೆ ಬೇಕಾಗಿಲ್ಲ ಸರ್. ಅದಕ್ಕೆ ನಾಲ್ಕು ದಿವಸಿಗೊಂಬಿಡ್ರಿ, ಆರು ದಿವಸಿಗೊಂಬಿಡ್ರಿ, ಏಳು ದಿವಸಿಗೊಂಬಿಡ್ರಿ ಸರ್, ಎಂಟು ದಿವಸಿಗೆ ಬಿಟ್ಟರು ಏನೂ ಪರವಾಗಿಲ್ಲ ಸರ್. ಬಿಟ್ಟ ತಕ್ಷಣ ನನ್ನ ಹತ್ರ ಡ್ರಿಪ್ ಇದೆ, ಎರಡು ದಿವಸ ಚಾಲು ಮಾಡ್ತೀನಿ ಸರ್ ನಾನು. ನೋಡಿ, ಒಂಬತ್ತು ಗಂಟೆ ಕರೆಂಟ್ ಬರ್ತದ, ನಾಲ್ಕು ಗಂಟೆ ತಕ್ಕ ನಡೀತಾ ಇರ್ತದ, ಎರಡು ದಿವಸ ಚಾಲು ಮಾಡ್ತೀನಿ ಸರ್. ಎರಡು ದಿವಸ ಬಿಟ್ಟ ಅಂತಂದ್ರೆ ನಾನು ನಾಲ್ಕು ದಿವಸ, ಆರು ದಿವಸ, ಏಳು ದಿವಸ ಮತ್ತೆ ಬಿಡ್ತೀನಿ ಸರ್. ಜಾಸ್ತಿ ಅಂತೂ ನೀರು ಬೇಕಾಗಿಲ್ಲ ಸರ್, ಮನುಷ್ಯನ ಮ್ಯಾಗ ಇದೆ ಸರ್, ಅದಕ್ಕೇನಾಗಲಿಲ್ಲ. ಸ್ವಲ್ಪ ಅದು ಗೊತ್ತೇ ಆಗ್ತದೆ ಸರ್, ನೀರಿನ ಅವಶ್ಯಕತೆ ಕಮ್ಮಾಯ್ತು ಅಂತಂದ್ರೆ ಅಲ್ಲಿ ಹೂ ಸ್ವಲ್ಪ ಕಮ್ಮಿ ಬಿಡ್ತದ, ಅದ್ರ ಸಲುವಾಗಿ ನಾನು ಗೊತ್ತಾಗ್ತದೆ. ಅದ್ರ ಮೇಲೆ ನೀರು ಬಿಡ್ಬೇಕು. ಈಗ ಕೀಟಬಾಧೆ ಅಂತ ಅಂದ್ರೆ ನೀವು ಆ ಕೀಟಗಳು ಬಂದವೋ ಇಲ್ಲೋ ಅಂತ ಹೇಗೆ ನೀವು ಪರೀಕ್ಷೆ ಮಾಡುದು, ಗೊತ್ತಾಗುದೇ? ಅದು ಹೇಗೆ, ದಿನನಿತ್ಯ ನಾನು ಮುಂಜಾನೆ ಬೆಳಿಗ್ಗೆ ನಾನು ಕಡಿತೀನಲ್ಲ ಸರ್, ಕಡದಲ್ಲಿ ಆ ಹೂದು ಮಗ್ಗಿ ಮ್ಯಾಗೆ ಅದು ಒಂದು ರಸದಪ್ಲೆ ಬಿದ್ದಿರ್ತದೆ ಸರ್. ಓಹೋ, ಅಂದ್ರೆ ಜಿಗಿ ಬರ್ದಿರ್ತದೆ ಸರ್, ಜಿಗಿ ಅಂದ್ರೆ ಅಂಟು ಕಟ್ಕೊಂಡಿರ್ತದೆ. ಯಾವಾಗ ನಾವು ಸಕ್ಕರೆ ಅಂಟು ರೋಗ, ಅದು ಅಂಟು ರೋಗ ಬೆಳೆದಿರ್ತದೆ ಸರ್. ಅಂಟು ರೋಗ ಬಿದ್ದ ತಕ್ಷಣ ನಾನು ನನಗೆ ಗೊತ್ತಾಯ್ತು ಸರ್, ಇದಕ್ಕೆ ರೋಗ ಬಿದ್ದದ ಅಂತೇಳಿ. ಸಾಯಂಕಾಲ ನಾಲ್ಕು ಗಂಟೆ ಆದ ನಂತರ ನಾನು ಅದಕ್ಕೆ ಪ್ರೆಷರ್ ಮಾಡ್ತೀನಿ ಸರ್. ಅದು ನಾಲ್ಕು ಗಂಟೆ ನಂತರ, ನಾಲ್ಕು ಗಂಟೆ ನಂತರ, ಯಾಕಂದ್ರೆ ಕೀಟನಾಶಕ ಬರೋದು ನಾಲ್ಕು ಗಂಟೆ ಆದ ನಂತರ ಬರ್ತದೆ ಸರ್. ಕೈ ಹೇಳ್ತಾನೆ ಯಾವುದು ಬರಂಗಿಲ್ಲ ಕೀಟನಾಶಕಗಳು. ಯಾವಾಗ ಹುಡಿಬೇಕು ನೀವು ದವಾ ಅಂದ್ರೆ ನಾಲ್ಕು ಗಂಟೆ ಆದ ನಂತರ ಹುಡಿಬೇಕು ಸರ್. ಅದ್ರ ಮೇಲೆ ಕೂತ್ಕೊಳ್ಳಂಗಿಲ್ಲ, ಅದ್ರ ಮೇಲೆ ಕೂತ್ಕೊಳ್ಳಂಗಿಲ್ಲ ಸರ್. ಅದಕ್ಕೂ ಕಂಟ್ರೋಲ್ ಆಗಲಿಲ್ಲ ಅಂತಂದ್ರೆ ಅದೊಂದು ಕವರ್ ಬರುತ್ತೆ ಸರ್, ಅದು ಅದು ಪಾತ್ರಗಿತ್ತಿ ಅಂತ ಇರ್ತದ. ಆ ಪಾತ್ರಗಿತ್ತಿ ಅದಕ್ಕಾಗಿ ಆ ಕವರ್ನ ಹಾಕಿದ್ವಿ ಅಂದ್ರೆ ಕವರ್ದ ಬಂದು ಅಟ್ಕೊಂಡ್ ಬಿಡ್ತದೆ ಸರ್ ಅಷ್ಟೇ. ಓಹೋ, ಆ ಪಾತ್ರಗಿತ್ತಿ ಅಂಟ್ಕೊಂಡ್ಬಿಡ್ತು. ಅದು ಬಂತು ಅಂದ್ರೆ ನಮ್ಗೆ ಏನು ಆಗಿಲ್ಲ. ಅದನ್ನ ಏನ್ ಮಾಡ್ತೀರಿ, ಅದನ್ನ ಮತ್ತೆ ತೆಗಿತೀರಿ? ಏನಿಲ್ಲ ಸರ್, ಅದು ತಾನೇ ಸತ್ತು ಹೋಗಿರ್ತದೆ, ಅಲ್ಲೇ ಸತ್ತು ಸತ್ತೋಗಿ. ಓಹೋ, ಈ ರೀತಿ ನಿಯಂತ್ರಣ ಮಾಡ್ತೀರಿ? ಮಾಡ್ತೀನಿ. ಓಹೋ, ಈಗ ನೀವು ಈಗ ಎರಡು ಎಕರೆ ಜಾಗ ಇದೆ, ಈ ಕಡಿಮೆ ಜಾಗ ಇದ್ರು ಕೂಡ ಕೃಷಿ ಮಾಡೋದು, ಇಂಥದ್ದು ಹೂವಿನ ಕೃಷಿ ಮಾಡೋದು ಒಳ್ಳೇದ? ಗುಲಾಬಿ ಒಳ್ಳೇದು ಸರ್, ಒಳ್ಳೇದು, ಒಳ್ಳೇದು ಸರ್. ಆದಾಯ ಬರ್ತದಲ್ಲ ಏನ್ ಸರ್? ಇದು ಡೈರಿ ಮಾಡಿದಾಗ ಹಾಲು ಕರೆದಂಗೆ ದಿನ ಹಾಲು ಮಾರಾಟ ಮಾಡಿ ಜೀವನ ಮಾಡ್ತಾರಲ್ಲ, ಹಾಗೆ ಹೂವ ಮಾರಾಟ ಮಾಡಿ ಹಾಲು ಮಾರಾಟದಲ್ಲಿ ದಿನನಿತ್ಯ ಮಾಡ್ತಾರ, ಒಳ್ಳೇದನ್ನ ಸರ್, ಅದನ್ನು ನಂಗೆ ಒಳ್ಳೇದನ್ನಿಸ್ತದೆ ಸರ್. ಅದಕ್ಕಲ್ಲಿ ಆರು ತಿಂಗಳು ಒಂದು ಎಮ್ಮೆ ಹಾಲು ಕೊಡ್ತದೆ, ಆರು ತಿಂಗಳ ನಂತರ ಹಾಲು ಕೊಡಂಗಿಲ್ಲ ಸರ್. ಅದು ಇದು ನಿರಂತರ ಕೊಡ್ತದೆ, ಇದು ನಿರಂತರ ಕೊಡ್ತಾ ಇರ್ತದೆ ಸರ್. ಯಾಕಂದ್ರೆ 100 ಕೊಡಿ 200 ಕೊಡಿ ದಿನನಿತ್ಯ ನಾನು ದುಡ್ಡು ನೋಡ್ತಾನೆ ಇರ್ತೀನಿ. ಯಾಕಂದ್ರೆ ಜೀವನದಲ್ಲಿ ಅಮೌಂಟ್ ಬರುತ್ತೆ ಆ ತರ ನನಗೆ ಇಂಟ್ರೆಸ್ಟ್ ಬರ್ತದೆ ಸರ್ ನನಗೆ ಹೊಲದಾಗೆ ಮಾಡಕ್ಕೆ. ಇದು ಒಂದು ಯಾಕಂತಂದ್ರೆ ನಾನು ಬಹಳಷ್ಟು ನನ್ನ ಒಟ್ಟಿಗೆ ನನ್ನ ಹೆಸರಲ್ಲಿ ನಮ್ಮ ತಾಯಿ ತಂದೆಯವರ ಹೆಸರಲ್ಲಿ 50 ಎಕರೆ ಜಮೀನು ಸರ್ ನನಗೆ. 50 ಎಕರೆ ಜಮೀನು ಇಟ್ಟುಕೊಂಡು ನಾನು ಬೇರೆದ್ರ ಬಲ್ಲಿ ಟ್ರ್ಯಾಕ್ಟರ್ ನಡೆಸ್ತಿದ್ದ. ನನಗೆ ಯಾವಾಗ ಇಂಟ್ರೆಸ್ಟ್ ಕಡಿಮೆ ಆಯ್ತು ಅಂದ್ರೆ ಟ್ರ್ಯಾಕ್ಟರ್ನಲ್ಲಿ ಏನಪ್ಪ ಇದ್ರ ವ್ಯಾಲ್ಯೂನು ಇರಲ್ಲ, ಇದು ಮಾಡೋದನ್ನು ತಪ್ಪ ಅಂತ ಹೇಳಿ ನಾನು ಕೃಷಿಯಲ್ಲಿ ಸೇರ್ಪಡೆ ಆದ ಸರ್. ಆದ ನಂತರ ತೃಪ್ತಿ ಇದೆ, ತೃಪ್ತಿ ಇದೆ ಸರ್. ಈಗ 2 ಎಕರೆಯಲ್ಲಿ ಮಾಡಿದ್ರಿ, ಇನ್ನು ಜಾಗ ಇದೆ ಅಂತ ಅಂತೀರಿ? ಇನ್ನ ಜಾಗ ಮಾಡ್ತೀರ? ಇನ್ನ ವಿಸ್ತಾರ ಅಂದ್ರೆ ನನ್ನ ಹತ್ರ ರೇಷ್ಮೆ ಸ್ಟಾರ್ಟ್ ಮಾಡಿದ್ದೀನಿ ಸರ್. ರೇಷ್ಮೆ ಮಾಡಿದ್ದೀನಿ, ರೇಷ್ಮೆ ಮಾಡಿದ್ದೀನಿ ಸರ್. 1 ಎಕರೆಯಲ್ಲಿ ರೇಷ್ಮೆ ಮಾಡಿದ್ದೀನಿ. ಈಗ ಅದಕ್ಕೆ ರೇಷ್ಮೆನೂ ಬಂದಿದೆ ಸರ್, ಈಗ ನಡೀತಾ ಇದೆ ಸರ್. ಒಂದೆರಡು ಸಾರಿ ನಾನು ಹುಳಗಳನ್ನು ತಂದಿದ್ದೀನಿ, ಆ ಹುಳಗಳನ್ನು ಮೈಸಿದ್ದೇನೆ ಸರ್. ನಂಗೆ ರೇಷ್ಮೆ ಇಲಾಖೆಯಿಂದ ನಂಗೆ ಸಹಾಯಧನ ಕೊಟ್ಟಿದ್ದಾರೆ ಸರ್, ಅವ್ರನ್ನು ನಂಗೆ ಸಹಾಯ ಮಾಡಿದ್ದಾರೆ. ಅದು ಕೂಡ ಲಾಭದಾಯಕ. ಹಾ, ಲಾಭದಾಯಕ ಸರ್. ಅದು ಅದಕ್ಕೂ ಲಾಭದಾಯಕ ಹೆಂಗಂದ್ರೆ ಸರ್, ಅದು ಮೊಮೆಂಟ ಕ್ಲೈಮೆಂಟ್ ಹೆಂಗೆ ತಂಡ ಇತ್ತು ಅಂದ್ರೆ ಸರಿ ಸರ್, ಗರಮ್ ಇತ್ತು ಅಂದ್ರೆ ಅದು ಬರಂಗಿಲ್ಲ ಸರ್, ಅದನ್ನು ಸ್ವಲ್ಪ ಲಾಸ್. ಅಂದ್ರೆ ನಮಗೆ ಹವಾಮಾನ ಸರಿಯಾಗಿ, ಹವಾಮಾನ ಸರಿಯಾಗಿರ್ಬೇಕು ಸರ್ ಅಷ್ಟೇ. ಅದು ಆದ ನಂತರ ಇನ್ನ ಉಳಿದ ಜಮೀನಲ್ಲಿ ಯಾವ್ದಾದ್ರು ತರಕಾರಿ ಬೆಳೆಸ್ತೀನಿ, ಉಳ್ಳಾಗಡ್ಡಿ, ಈರುಳ್ಳಿ ಬೆಳೆಸ್ತೀನಿ. ಈರುಳ್ಳಿ ಈರುಳ್ಳಿ ಸರ್ ಈಗ ಮಾಡಿದ್ದೀನಿ, ಒಂದು 200 ಮಡಿ ಇದೆ ಸರ್. ನಮ್ಮ ಹತ್ರ ಮಡಿ ಅಂತ ಹೇಳ್ತಾರೆ ಸರ್, ಆ ಮಡಿಯಲ್ಲಿ ನಾನು ಮಾಡಿದ್ದೇನೆ ಸರ್. ನನ್ನ ಅಣ್ಣ ಒಬ್ಬ ಇದ್ದಾನೆ ಸರ್, ನಮ್ಮ ಅಣ್ಣ ಮಾಡ್ತಾ ಇದ್ದಾನೆ ಅದನ್ನು. ನಾನು ಮಾಡೋದು ಗುಲಾಬಿ,